ಹಾಗೂ ಪಶುಗಳಿಗೆ ಪೂರೈಸುವ ಒಟ್ಟು ಮೇವಿನಲ್ಲಿ ಶೇಕಡ 65% ಭಾಗ ಉತ್ತಮ ದರ್ಜೆಯ ಏಕದಳ ಹಸಿರು ಮೇವು ಹಾಗೂ ಶೇಕಡ 25% ಭಾಗ ಒಳ್ಳೆಯ ದ್ವಿದಳ ಹಸಿರು ಮೇವಾಗಿದ್ದರೆ ಜಾನುವಾರುಗಳಿಗೆ ಸಮತೋಲನ ಆಹಾರ ಒದಗಿಸಿದಂತಾಗುತ್ತದೆ. ಆದ್ದರಿಂದ ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ. ಕರ್ನಾಟಕದಲ್ಲಿ ಒಟ್ಟು ಸಾಗುವಳಿಗೊಳಪಡಿಸುವ ಭೂಮಿಯ ಶೇಕಡ 3.5% ವಿಸ್ತೀರ್ಣದಲ್ಲಿ ಮೇವಿನ ಬೆಳೆಗಳನ್ನ ನಾವು ಬೆಳೆಯಲಾಗ್ತಿದೆ. ಮೇವಿನ ಬೆಳೆಗಳನ್ನು ಪ್ರತ್ಯೇಕವಾಗಿ ಬೆಳೆಯುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ಪ್ರಾಮುಖ್ಯತೆ ಪಡೆಯುತ್ತಿದೆ. ಈಗ ಯಾವ್ಯಾವ ಮೇವಿನ ಬೆಳೆಗಳು ಇದೆ ಎಂದು ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಏಕದಳ ಮೇವಿನ ಬೆಳೆಗಳು. ಈ ಏಕದಳ ಮೇವಿನ ಬೆಳೆಗಳಲ್ಲಿ ಮೊದಲನೇದಾಗಿ ಏಕವಾರ್ಷಿಕ ಅಂದ್ರೆ ಒಂದು ವರ್ಷದಲ್ಲಿ ಬರತಕ್ಕಂತ ಮೇವಿನ ಬೆಳೆಗಳು. ಸೊ ಯಾವ್ಯಾವ ಅಂದ್ರೆ ಅದು ಮೇವಿನ ಗೋವಿನ ಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ, ಇವು 3:1 ಅನುಪಾತದಂತೆ ವಿಭಾಗಿಸುವುದು ಸೂಕ್ತ. ಹಾಗೆ ಚಳಿಗಾಲದಲ್ಲಿ ಮೇವಿನ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಮೇವಿನ ಗಿಡಮರಗಳನ್ನು ಬೆಳೆಸಿಕೊಳ್ಳುವುದರಿಂದ ಮೇವಿನ ಲಭ್ಯತೆ ಹೆಚ್ಚಿಸಲು ಸಾಧ್ಯವಾಗ್ತದೆ. ಅತ್ಯಂತ ಬೇಗನೆ ಇಲ್ಲವೇ ಅತ್ಯಂತ ತಡವಾಗಿ ಮೇವನ್ನು ಕಟಾವು ಮಾಡುವುದರಿಂದ ಮೇವಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ದೊರೆಯೋದಿಲ್ಲ. ಆದ್ದರಿಂದ ಹೂವಾಡುವ ಹಂತದಲ್ಲಿ ಮೇವನ್ನು ಕಟಾವು ಮಾಡಬೇಕಾಗಿ ನಾವು ಹೇಳ್ತೀವಿ. ಒಂದೇ ತರಹದ ಮೇವಿನ ಬೆಳೆಗಳನ್ನು ಬೆಳೆಯೋದಕ್ಕಿಂತ 3-4 ತರಹದ ಬೆಳೆಗಳನ್ನ ಬೆಳೆದ್ರೆ ಉತ್ತಮವಾದ ಮೇವು ನಮಗೆ ದೊರೆಯಲು ಸಾಧ್ಯವಾಗ್ತದೆ. ಹಾಗೆ ಸಣ್ಣ ರೈತರು ಸೂಕ್ತವಾದ ಮೇವಿನ ಬೆಳೆಗಳನ್ನು ಬದುಗಳಲ್ಲಿ ಇಲ್ಲವೇ ಮನೆ ಹಿತ್ತಲಲ್ಲಿ ಅಥವಾ ಉಳುಮೆಗೆ ಯೋಗ್ಯವಾದ ಭೂಮಿಯಲ್ಲಿ ಬೆಳೆಸ್ಕೊಳ್ಳಬಹುದಾಗಿರುತ್ತದೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9164537077 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದಾಗಿರ್ತದೆ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರೆ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆಯಡಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು. ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುವಳ್ಳಿಯ ಕೃಷಿಕ ಹೆಚ್ ರಮೇಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ಯುವ ಕೃಷಿಕರನ್ನೊಬ್ಬರನ್ನ ಮಾತಾಡಿಸ್ತಾ ಇದ್ವಿ. ಅವರು ಸಾಕಷ್ಟು ವರ್ಷದಿಂದ ಈ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಕುರಿ ಸಾಕಾಣಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ರಮೇಶ್ ಅವರೇ, ಹೇಳಿ, ಈಗ ಎಲ್ಲ ತನಕ ಓದ್ಕೊಂಡಿದ್ರೆ ನೀವು? ನಾವು SLC ಲಾಸ್ಟ್. ಯಾಕೆ ನೀವು ಮುಂದಿನ ವಿದ್ಯಾಭ್ಯಾಸ ಮಾಡಕ್ಕಾಗ್ಲಿಲ್ಲ? ಇಲ್ಲ, ನನಗೆ ಓದಕ್ ಅಷ್ಟು ನಾಲೆಡ್ಜ್ ಇದ್ದಿಲ್ಲ, ಹಂಗಾಗಿ ನಮ್ಮ ಅಪ್ಪಾಜಿಯವರು ಕುರಿ ಕಾಯ್ತಿದ್ರು. ಆದ್ರಿಂದ ನಾವು ಇದನ್ನ ಯಾಕೆ ಮಾಡಬಾರ್ದು ಅಂತಂದು ಓದಕ್ಕೆ ಇಷ್ಟ ಇದ್ದಿಲ್ಲ, ಹಂಗಾಗಿ ಇದನ್ನ ಮಾಡ್ತಿದ್ವಿ ಸರ್. ಈಗ ನಿಮಗೆ ಕೃಷಿ ಜಮೀನು ಅಂತಂದ್ರೆ ಎಷ್ಟಿದೆ? ನಮ್ಮದು 4 ಎಕರೆ ಜಮೀನಿದೆ ಸರ್. ಈಗ ಅವ್ರೆ ತಮಟೆ ಹಚ್ಚಿದ್ವಿ ಸರ್. ಏನ್ ನೀರಾವರಿ ಮಾಡಿದ್ರ? ಈಗ ರೀಸೆಂಟ್ ಆಗಿ ಕುರಿ ಇದ್ರಾಗಿಂದನೇ ನಾವು ನೀರಾವರಿ ಮಾಡಿದ್ವಿ ಸರ್, ಅದೇ ಅಮೌಂಟ್ನಾಗ. ಈಗ ನೀರಾವರಿ ಮಾಡಿದ್ಮೇಲೆ ಈಗ ಅಡಿಕೆ ಹಾಕ್ಬೇಕಂತ ಈ ತರ ಚಿಂತನೆ ಮಾಡ್ಲಿಲ್ವಾ? ಇನ್ಮೇಲೆ ಹಾಕ್ಬೇಕಂತ ಇದೀವಿ ಸರ್ ಅಡಿಕೆನ. ಈಗ ಮಳೆಗಾಲದಲ್ಲಿ ಏನ್ ಬೆಳೆದ್ರೆ ನೀವು? ಮಳೆಗಾಲದಾಗ ಮೆಕ್ಕೆಜೋಳ ಬಿಟ್ಟು ಇನ್ನೇನೋ ಬೆಳೀತಿದ್ದಿಲ್ಲ. ಈಗ ಅವರೇ ಅಂತಂದ್ರೆ ಹೆಬ್ಬಾಳ ಅವರೇ ಹಾಕಿದ್ರ? ಹಾ, ಅದೇ 3 ತಿಂಗಳವರೇ ಹಾಕಿದ್ವಿ ಸರ್. ಈಗ 4 ಎಕರೆ ತುಂಬಾ ಹಾಕಿದ್ರೆ ಹೆಂಗೆ? ಇಲ್ಲ, ಈಗ 2 ಎಕರೆಗೆ ತುಂಬಾ ಹಾಕಿದ್ವಿ, ತಮಟೆ ಮೆಣಸಿ ಅವ್ರೆ. ಈಗ ಅವರೇ ಮೆಣಸಿನ ಗಿಡ ತಮಟೆ ಗಿಡ ಅದೆಲ್ಲ ಈಗೆಲ್ಲ ಬಂದಿದೀಯಾ ಬೆಳೆ? ಇಲ್ಲ, ಏನೇ ಒಂದು ತಿಂಗಳು ಬೇಕು ಬರ್ಬೇಕಂದ್ರೆ. ಈಗ ಈ ವರ್ಷ ಚೆನ್ನಾಗಾಯ್ತು ಮಳೆಗಾಲ ಅಂದ್ರೆ ಎಷ್ಟಾಯ್ತು ನಿಮ್ದು ಮೆಕ್ಕೆಜೋಳ? ಮೆಕ್ಕೆಜೋಳ ಈಗ 4 ಎಕರೆ 90 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದ್ದಿ ಸರ್. ಈಗ ಹೆಚ್ಚು ಮಳೆಗಾಲ ಆಯ್ತು ಅಂದ್ರೆ ನಿಮ್ಗೆ ಬೆಳೆ ಲಾಸ್ ಏನಾಗ್ಲಿಲ್ಲ? ಇಲ್ಲ ಇಲ್ಲ, ಕುರಿ ಗೊಬ್ಬರ ಹಾಕ್ತಿವಲ್ಲ ಹಂಗಾಗಿ ಲಾಸ್ ಏನಿಲ್ಲ, ಮಳೆಗಾಲ ಚೆನ್ನಾಗಾದ್ರೆ ಒಳ್ಳೆ ಬೆಳೆ. ಈಗ ಕುರಿ ಗೊಬ್ಬರ ಅಂತಂದ್ರೆ ಪ್ರತಿ ವರ್ಷನೂ ಕೊಡ್ತಾ ಇದ್ರ ನಿಮ್ ಜಮೀನಿಗೆ? ಹಾ, ಪ್ರತಿ ವರ್ಷ 15 ಲೋಡ್ ಗೊಬ್ಬರ ಹೊಡಿತೀವಿ ಸರ್. ಈಗ ಹೊರಗಡೆ ಒಳ್ಳೆ ಮಾರ್ಕೆಟ್ ನಲ್ಲಿ ಸಾಕಷ್ಟು ಬೇಡಿಕೆ ಇದೆ, ರೇಟ್ ಇದೆ ಅಂತ ಹೇಳಿ ಮಾರಾಟ ಏನ್ ಮಾಡಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಮಾರಾಟ ನಾವು ಗೊಬ್ಬರ ಪೊಬ್ಬರ ಮಾರಾಟ ಮಾಡಲ್ಲ, ನಮ್ಮ ಜಮೀನ್ ಇರೋದ್ರಿಂದ ನಾವೇ ಓನ್ ಆಗಿ ನಮ್ಮ ಜಮೀನಿಗೆ ಯೂಸ್ ಮಾಡ್ಕೊಂತೀವಿ ಸರ್. ಈಗ ಕುರಿ ಸಾಕಾಣಿಕೆ ಅಂತಂದ್ರೆ ನಿಮ್ ತಂದೆಯವ್ರ ಕಾಲದಲ್ಲಿ ಎಷ್ಟಿದ್ವು, ಈಗ ಎಷ್ಟು ಮಾಡಿದ್ರ? ನಮ್ ತಂದೆಯವರು 10 ಮೇಕೆ ಮಾಡ್ಕೊಂಡಿದ್ರು, ಅವರು ಅದು ನೋಡ್ಕೊಂತ ನಾವು ಬೆಳಿತಿದ್ವಲ್ಲ, ಹಂಗಾಗಿ ಚೆನ್ನಾಗಂತಂದು ನಾವು ಮೇಕೆ ಮಾರಿ ಕುರಿ ಮಾಡ್ಕೊಂಡ್ವಿ. ಕುರಿ ಯಾಕೆ ಮಾಡಬಾರ್ದು ಅನ್ನಿಸ್ತು, ಹಂಗಾಗಿ ಕುರಿ ಮಾಡ್ಕೊಂಡು 10 ಕುರಿ ಮಾಡ್ಕೊಂಡೆ, ಈಗ 60 ಕುರಿ ಮಾಡ್ಕೊಂಡಿನಿ ಸರ್. ಹಂಗ ಮರಿ ಮಾಡ್ಕೊಂತ ಜಾಸ್ತಿ ಹಾಕ್ಯಂತ ಹೋಗಿದ್ವಿ. ಈಗ ನಿಮ್ ತಂದೆಯವ್ರ ಕಾಲದಲ್ಲಿ ಮೇಕೆ ಸಾಕಾಣಿಕೆ ಮಾಡಿದ್ರು ಅಂತ ಹೇಳಿದ್ರ, ಅಂದ್ರೆ ಮೇಕೆ ಯಾಕೆ ನೀವು ಮಾರಾಟ ಮಾಡಿ ಕುರಿ ಸಾಕಾಣಿಕೆ ಮಾಡಿದ್ರ? ಇಲ್ಲ, ಮೇಕೆ ಆದ್ರೆ ತಿರುಗಾಟ ಜಾಸ್ತಿ, ಮರ ಮಂಡಿ ಸೊಪ್ಪು ಕಡಿಯೋದಾಗಲ್ಲ ಅಂತಂದು ಕುರಿ ಮಾಡ್ಕೊಂಡ್ವಿ. ಕುರಿ ಆದ್ರೆ ಎಲ್ಲನ ಬೀಳ ಮೇಸಿಗೆ ಮರ್ಬೋದು ಅಂತ ಹೇಳಿ ಕುರಿ ಮಾಡ್ಕೊಂಡ್ವಿ. ಅಂದ್ರೆ ಮೇಕೆಗೆ ಅಂತಂದ್ರೆ ಸಾಕಷ್ಟು ಸೊಪ್ಪು ಬೇಕಾಗುತ್ತೆ. ಸೊಪ್ಪು ಅದು ಇದು ಮೇಸಕ್ ಆಗಲ್ಲ, ತಿರುಗಾಟ ಜಾಸ್ತಿ, ಅವು ಅಂತ ನಿಲ್ಲಲ್ಲ. ಹಂಗಾಗಿ ಕುರಿ ಆದ್ರೆ ಎಲ್ಲಾರು ಒಂದ್ ಬೀಳಿದ್ರ ಸ್ವಲ್ಪ ಮೇವಿದ್ರೆ ನಿಲ್ಸ್ಕೊಂಡ್ ಮೇಸಿಗೆ ಮಾರ್ಬೋದು. ಹಂಗಾಗಿ ಕುರಿ ಮಾಡಿದ್ವಿ ನಾವು. ವರ್ಷಕ್ಕೆ 2 ಬೀಡ್ ಮೇಕೆ ಈಯುತ್ತೆ, ಕುರಿನೂ 2 ಬೀಡ್. ಈ ಇದ್ರಾಗ ಈ ಜನರೇಷನ್ ಕುರಿನೂ 2 ಬೀಡ್ ಈಯುತ್ತೆ. ನಾವು ನೋಡ್ಕೊನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅಂದ್ರೆ 3 ತಿಂಗಳಿಗೆ ನಾವು ಮರಿ ಕೊಟ್ವಿ ಅಂದ್ರೆ ಒಂದ್ ತಿಂಗಳೊಳಗೆ ಕುರಿ ಕಟ್ಟುತ್ತೆ, ಬೇಗ ಈತತೆ ಕುರಿ. ಹಂಗ ನಾವು ಮರಿ ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು, ಈ ಅದು ನಮ್ಮ ಮೇಲೆ ಇದೈತೆ ಅದು ಕುರಿದು. ಹಾ, ಸಾಕಾಣಿಕೆ ನಾವ್ ಎಷ್ಟು ಜಲ್ದಿ ಮಾರ್ತೀವೋ ಅಷ್ಟು ಗಾಢ ಕುರಿ ಕಟ್ಟಿ ಅಷ್ಟು ಇದ್ರಾಗ ಕುರಿ ಈತಾವ್ ಸರ್. ಈಗ ಮೇಕೆ ಅಂತಂದ್ರೆ ಒಂದ್ಸಲ ಎಷ್ಟು ಮರಿ ಹಾಕುತ್ತೆ? ಒಂದ್ಸರಿ 2-3 ಮರಿ ಹಾಕುತ್ತೆ ಮೇಕೆ. ಕುರಿನೂ ಚೆನ್ನಾಗಿ ನೋಡ್ಕೊಂಡ್ರ ಅವು 2-1 ಲಾಸ್ಟ್. ಈಗ ಹೆಚ್ಚು ರೇಟ್ ಇರೋದಂದ್ರೆ ಕುರಿಗಿದೆಯಾ ಮೇಕೆಗಿದೆಯಾ? ಹೆಚ್ಚು ರೇಟ್ ಅಂದ್ರೆ ಕುರಿಗೆ ಈಗ ಡಿಮ್ಯಾಂಡ್ ಇರೋದು ಜಾಸ್ತಿ, ಯಾಕಂದ್ರೆ ಮಟನ್ ಪರ್ಪಸ್ ಇಂದ ಜಾಸ್ತಿ ರೇಟ್ ಅದು. ಹಂಗಾಗಿ ನಾವೆಷ್ಟು ಚೆನ್ನಾಗಿ ಮೇಯಿಸ್ತೀವೋ ಅಷ್ಟು ದುಡ್ಡು ಐತೆ ಸರ್. ಈಗ ಪ್ರಾರಂಭದಲ್ಲಿ ಈಗ ಸ್ವಲ್ಪ ಮಟ್ಟಿ ಸಾಕಾಣಿಕೆ ಮಾಡಿದ್ದಂತವ್ರು ನೀವು, ಈಗ ಅಂತ ಹಂತವಾಗಿ ಈಗ ಹೆಚ್ಚುತ್ತಾ ಹೋದ್ವಲ್ಲ, ಮರಿಗಳನ್ನ ಏನ್ ಮಾರಾಟ ಮಾಡ್ಲಿಲ್ಲ ನೀವು? ಇಲ್ಲ, ಮರಿ ಮಾರಾಟ ಮಾಡ್ತೀವಿ. 3 ತಿಂಗಳಿಗೆ 1 ಟೈಮ್ ಮಾರಾಟ ಮಾಡ್ತೀವಿ ಸರ್ ಮರಿನ. 3 ತಿಂಗಳಿಗೆ 1 ಟೈಮ್ ಅಂತಂದ್ರೆ ಎಷ್ಟು ಮಾರಾಟ ಮಾಡ್ತೀರ? 3 ತಿಂಗಳಿಗೆ ಈಗ 60 ಕುರಿಯಿಂದ 1 ಬೀಡಿಗೆ 30 ಮರಿ ಬರುತ್ತೆ. 3 ತಿಂಗಳಿಗೆ 30 ಮರಿ ನಾವು ಮಾರಾಟ ಮಾಡ್ತೀವಿ. ನೆಕ್ಸ್ಟ್ ಬೀಡ್ ಹೆಂಗ್ ಈತಾವ ಅದ್ರ ಪ್ರಕಾರ ನಾವು ಎಷ್ಟು ಮರಿ ಇರ್ತಾವ ಆಟರ್ ಮಟ್ಟಿಗೆ ನಾವು ಮಾರಾಟ ಮಾಡ್ತೀವಿ ಸರ್. ಏನು ಹೆಣ್ಣು ಮರಿಗಳನ್ನ ಇಟ್ಕೊಂಡು ಸಾಕಾಣಿಕೆಗೆ ಏನು ಗಂಡು ಮರಿಗಳನ್ನ ಅಷ್ಟೇ ಮಾರಾಟ ಮಾಡ್ತೀರಾ? ಹೆಣ್ಣು ಮರಿ ಅಂದ್ರೆ ಬೇಸಿಗೆ ಕಾಲದಾಗ ಹುಟ್ಟಿರೋವನ್ನ ಹೆಣ್ಣು ಮರಿ ಇಟ್ಕೊಂತೀವಿ. ಮಳೆಗಾಲದ ಮರಿ ಹಾಲು ಮೇವು ಒಂದು ಸ್ವಲ್ಪ ಕಡಿಮೆ, ಇದರಿಂದ ಕುರಿ ಮೇವಿಗೆ ಇದಾಗಲ್ಲ. ಹಂಗಾಗಿ ನಾವು ಬೇಸಿಗೆ ಮರಿನೇ ಚೆನ್ನಾಗಂತಂದು ಬೇಸಿಗೆ ಮರಿ ಇಟ್ಕೊಂತೀವಿ. ಮಳೆಗಾಲದ ಮರಿ ಇಟ್ಕೊಳಲ್ಲ ನಾವು, ಮಾರಿಬಿಡ್ತೀವಿ. ಈಗ ಮಳೆಗಾಲದಲ್ಲಿ ಮರಿ ಅಷ್ಟೊಂದು ಉತ್ಕೃಷ್ಟವಾಗಿ ಬರಲ್ವಾ? ಮಳೆಗಾಲದಲ್ಲಿ ಉತ್ಕೃಷ್ಟವಾಗಿ ಮರಿ ಬರಲ್ಲ. ಮಳೆಗಾಲದಲ್ಲಿ ಮಳಿಕೆ ಮಣ್ಣ ಹತ್ತಿರ ಮೇವು ಅದನ್ನೆಲ್ಲ ತಿಂದು ಮರಿನ ಅಷ್ಟು ಚೆನ್ನಾಗಿ ಕುಡಿಸಲ್ಲ. ಅದಕ್ಕೆ ನಾವು ಮಳೆಗಾಲದ ಮರಿ ಇಟ್ಕೊಳಲ್ಲ, ನಾವು ಮಾರಿಬಿಡ್ತೀವಿ, ಚೆನ್ನಾಗಿ ಬರಲ್ಲ. ಈಗ ಮಳೆಗಾಲದಲ್ಲಿ ಸಾಕಷ್ಟು ಹಸಿರು ಮೇವು ಸಿಕ್ಕರು ಅಷ್ಟು ಉತ್ಕೃಷ್ಟವಾಗಿ ಬರಲ್ಲ ಅಂತ ಹೇಳ್ತೀವಿ. ಬೇಸಿಗೆ ಮೇವಿಗೂ ಮಳೆಗಾಲದ ಮೇವಿಗೂ ಬರುತ್ತೆ. ಮಳೆಗಾಲ ಅಂದ್ರೆ ಕುರಿ ಗಣ್ಣ ಬರಲ್ಲ, ಬೇಸಿಗೆ ಮೇವು ಆದ್ರೆ ಚೆನ್ನಾಗಿ ಉತ್ಕೃಷ್ಟವಾಗಿ ಬರುತ್ತೆ, ತೂಕ ಬರುತ್ತೆ, ಮರಿ ಉದ್ದ ಬೀಸ್ ಬರುತ್ತೆ. ಹಂಗಾಗಿ ನಾವು ಬೇಸಿಗೆ ಮರಿನೇ ಉಳಿಸ್ಕೊಂತೀವಿ. ಈಗ 60 ಕುರಿ ಸಾಕಾಣಿಕೆ ಮಾಡಿದ್ರಲ್ಲ ನೀವು, ಅಂದ್ರೆ ಈಗೆಲ್ಲ ನೀವ್ ಯಾವ ತಳಿ ಅಂತ ಹೇಳ್ತೀರ? ಅದು ನಾವ್ ಎಳಗ ಲೋಕಲ್ ತಳಿ ಸರ್. ಈಗೆಲ್ಲ ಮೇಸಕ್ಕಂತಂದ್ರೆ ಎಲ್ಲೆಲ್ಲಿ ಹೊಡ್ಕೊಂಡೋಗಿ ಮೇಯ್ಸ್ಕೊಂಡ್ ಬರ್ತೀರ ನೀವು? ನಾವು ಕಸ್ತೂರ್ಪುರ, ಬುಳ್ಳಳ್ಳಿ, ರಂಗಸ್ವಾಮಿ ಬೆಟ್ಟ, ಆಮೇಲೆ ಬೆಂಚ್ ಮಟ್ಟಿ, ಇದೆಲ್ಲ ನಮ್ಮ ಊರ್ ಸುತ್ತಮುತ್ತಲು ಎಲ್ಲ ಮೇಯ್ಸ್ತೀವಿ ಸರ್. ಸಾಕಷ್ಟು ಭೂಮಿ ಇದೆಯಾ ಗೋಮಾಳ ಅಂತ ಹೇಳ್ತಾರಲ್ಲ ಅದು ಮೇಸಕ್ಕ? ಗೋಮಾಳ ಕಡಿಮೆನೆ ಇರೋದು, ಆದ್ರೂ ಮತ್ತೆ ಅಲ್ಲಿ ಇಲ್ಲಿ ಏನಾರ ಟರ್ನ್ ಓವರ್ ಮೇಯ್ಸ್ತೀವಿ ಸರ್. ಈಗೆಲ್ಲ ಗುಡ್ಡಗಾಡಿಗೆ ಹೋಗ್ತೀವಿ ಅಂತ ಹೇಳಿದ್ರ, ಈಗ ಗುಡ್ಡಗಾಡಿನಲ್ಲಿ ಈಗ ಕಾಡು ಪ್ರಾಣಿಗಳು ಇರ್ತವೆ, ತೋಳ ಇರ್ತವೆ, ಕರಡಿ ಇರ್ತವೆ, ಅಂದ್ರೆ ಈ ತರ ಪ್ರಾಣಿಗಳು ಏನಾದ್ರೂ ನಿಮಗೆ ಸಮಸ್ಯೆ ಮಾಡಿದವ ಯಾವತ್ತಾದ್ರೂ? ಹಾ, ಸಮಸ್ಯೆ ಮಾಡುತ್ತೆ, 105% ಪಕ್ಕ ನಮಗೆ ಸಿಗಲ್ಲ. ತೋಳ ಈಗ ಕರಡಿ ಇವು ಏನಾದ್ರೂ ತಿಂದದವ ಅಷ್ಟಿಷ್ಟು ಮರಿಗಳನ್ನ? ಹಾ, ತೋಳ 1-2 ಹಿಡಿತಾವ ಸರ್. ಕರಡಿ ಏನ ಹಂಗೇನ ಮಟನ್ ತಿನ್ನಲ್ಲ. ತೋಳ ನಾಯಿ ನರಿ ಹಂಗ ಒಂದು 105% ಅಂತೂ ನಮ್ದಲ್ಲ ಅಂತಂದು ನಾವು ಮೇಯಿಸ್ತೀವಿ. ಈಗ ನೀವು ಮೇ ಕೊಡ್ಕೊಂಡೋಗಿರ್ತೀರ, ಅಲ್ಲೆಲ್ಲ ನೀವ್ ಇರ್ತೀರ, ಯಾವ ತರ ಅಟ್ಯಾಕ್ ಮಾಡ್ತವೆ? ಹಾ, ನಾವಿದ್ರು ಮರ ಮರ್ಚಲಿ ಗಿಡದಾಗ ಅದ್ರಾಗ ಇದ್ರಾಗ ಬಿಟ್ಕೊಂಡಿರ್ತೀವಲ್ಲ, ಆ ಗುಡ್ಡ ಗಾವನೆ ಬಿಟ್ಕೊಂಡಾಗ ಅಟ್ಯಾಕ್ ಮಾಡುತ್ತೆ. ಆದ್ರೂ ನಾಯಿಗಳು ಸಾಕಿಂದೀವಿ, ಆದಷ್ಟು ನಾವು ಕಂಟ್ರೋಲ್ ಮಾಡ್ತೀವಿ, ಆದ್ರೂ 5% ನಮ್ದಲ್ಲ ಅಂತ ನಾವು ಮೇಯಿಸ್ತೀವಿ. ಈಗ ನಿಮ್ಮೂರ್ನವರು ಏನಾದ್ರೂ 2-3 ಜನ ಸಾಕಾಣಿಕೆ ಮಾಡಿದಂತವ್ರೆಲ್ಲರೂ ಒಗ್ಗೂಡಿ ಮೇಸ ಕೊಡ್ಕೊಂಡೋಕಿ ಒಬ್ಬೊಬ್ಬರೇ ಹೋಗಿರಲ್ಲ? 4 ಜನ ನಮ್ಮೂರಿಂದ ಒಗ್ಗೂಡೆ ನಾವು ಮೇಯಿಸ್ತದೀವಿ ಸರ್. ಈಗ 4 ಜನ ಅಂತಂದ್ರೆ ಎಷ್ಟು ಒಟ್ಟಾರೆ ಎಷ್ಟು ಕುರಿಗಳು ನೀವು ದಿನ ಹೊಡ್ಕೊಂಡ ಮೇಯಿಸ್ಕೊಂಬರೋದು? ಟೋಟಲ್ 300 ಕುರಿ ನಾವು ಡೈಲಿ ಮೇಯಿಸ್ತಿದ್ವಿ. ಈಗ ಎಲ್ಲ ಈಗ ಬೇಸಿಗೆ ಅಪ್ಪ, ಈಗ ಹೊರಗಡೆ ಎಲ್ಲ ಮೇವು ನಿಮ್ಗೆ ಸಿಗುತ್ತಾ? ಎಲ್ಲ ಹೊಲಗಳು ಹೊಡೆದ್ರೋದ್ರಿಂದ ಮೇವು ಕಡಿಮೆ ಸರ್. ಆದ್ರೂ ಮತ್ತೆ ಅಲ್ಲಿ ಇಲ್ಲಿ ನಾವು ಡ್ರಿಪ್ ಸುತ್ತೋದು ಅದು ಇದು ಮಾಡಿ ಕೆಲಸ ಮಾಡಿಕೊಟ್ಟು ನಾವು ಮೇಯಿಸ್ತದೀವಿ. ಅವ್ರಿವ್ರ ಹೊಲಗೊಳಗ ನೀರಾವರಿ ಹೊಲಗೊಳಗ ನೀರಾವರಿ ಹೊಲಗೊಳಗ ಕೆಲಸ ಮಾಡಿಕೊಟ್ಟು ನಾವು ಮೇಯಿಸ್ತದೀವಿ. ಕೆಲವು ಟೈಮ್ನಲ್ಲಿ ಈಗ ಔಡ್ಲು ಸೊಪ್ಪು ತಿನ್ನಬಾರ್ದು ಅಂತ ಹೇಳ್ತಾರೆ ಕುರಿ ಮೇಕೆಗಳು, ಅಂದ್ರೆ ಯಾವ ಟೈಮ್ನಲ್ಲಿ ತಿನ್ನಬಾರ್ದು, ತಿಂದ್ರೆ ಏನ್ ಸಮಸ್ಯೆ ಆಗುತ್ತದೆ? ಮೋಡ್ ಗಾಳಿ ಬೀಸುತ್ತಲ್ಲ, ಮೋಡ್ ಗಾಳಿಗೆ ಔಡ್ಲು ಸೊಪ್ಪು ತಿಂದ್ರೆ ಹೊಟ್ಟು ಬಂದು ಸಾವಾಗ ಇದ್ರಿದೆ. ಅದರಿಂದ ನಾವು ಮೋಡ್ ಗಾಳಿಗೆ ನಾವು ಔಡ್ಲು ಸೊಪ್ಪಿ ಬಿಡಲ್ಲ. ಇನ್ನು ಬೇರೆ ಟೈಮ್ನ ತಿಂದ್ರೆ ಏನೂ ಆಗಲ್ಲ ಅದೇನು. ಈಗ ಬೇಸಿಗೆಯಲ್ಲಿ ಈಗ ಕುರಿಮೆಂದಿ ಅಂತೇಳಿ ಹೊಲಗಳಿಗೆಲ್ಲ ಒಂದ್ ಪ್ರತಿದಿನಕ್ಕೆ ಇಷ್ಟು ಕಾಳು ಇಷ್ಟು ದುಡ್ಡು ಮಾಡಿ ತರುತ್ತಾರೆ, ಆ ಪದ್ಧತಿ ಏನಾದ್ರೂ ನಿಮ್ಮಲ್ಲಿ ಇದೆಯಾ? ಆ ಪದ್ಧತಿನ ಇದೆ, ಆದ್ರೆ ನಮ್ಮ ಹೊಲ ಇರೋದ್ರಿಂದ ನಮಗೆ ಓನ್ ಆಗಿ ಗೊಬ್ಬರ ಬೇಕಲ್ಲ, 4-5 ಎಕರೆ ಜಮೀನ್ ನಮಗೆ ಗೊಬ್ಬರ ಬೇಕಾಗಿ ಹಂಗಾಗಿ ನಾವು ಹೋಗಲ್ಲ ಹೊರ ಮಂದಿಗಳಿಗೆ. ನಮಗೆ ಹೊಲ ಇರೋದ್ರಿಂದ ನಮ್ಮ ಹೊಲ ಚೆನ್ನಾಗಿ ಬೆಳಿಲ್ಲ ಅಂತ ಹೇಳಿ. ಏನಾದ್ರೂ ಸಪರೇಟ್ ಮನೆ ಮಾಡಿದ್ರೆ ಅಥವಾ ರಪ್ಪ ಅಂತ ಹೇಳಿ ಮಾಡ್ತಾರೆ ಆ ತರ ಮಾಡಿಕೊಂಡಿದ್ರೆ ಮನೆ ಹತ್ರ ಕಟ್ಟಕ್ಕೆ, ಅವಕ್ಕೆ ಸಪರೇಟ್ ರಪ್ಪ ಅಂತೇಳಿ 2 ರಪ್ಪ ಮಾಡಿದೀವಿ. ಒಟ್ನಾಗ ಎಷ್ಟು ನೀಟ್ನೆಸ್ ನಾವು ನೋಡ್ಕೊಂತೀವ ಅಷ್ಟೇ ಚೆನ್ನಾಗಿ ಏಳಿಗೆ ಆಗುತ್ತೆ ಕುರಿ. ಈಗ ಕಣದಲ್ಲಿ ಮಾಡಿದ್ರೆ ರಪ್ಪ ಏನು ಮನೆ ಹತ್ರ ಮಾಡಿದ್ರೆ? ಕಣದಲ್ಲೇ ಮಾಡಿದೀವಿ ಸರ್. ನೈಟ್ ಅದೇ ರಪ್ಪಕ್ಕೆ ಬಿಟ್ರೆ ಗಂಜಾಗಿ ಏನು ಉಣ್ಣೆ ಚಿಕ್ಕಾಟೆ ಆಗೋದು ಸಂಭವ ಐತೆ. ಹಂಗಾಗಿ ನಾವು ಒಂದೇ ರಪ್ಪಕ್ಕೆ ಬಿಡಲ್ಲ, ಬೆಳಿಗ್ಗೆ ಬಿಟ್ಟು ಕಸ ಹೊಡಿಬೇಕಲ್ಲ, ಹಂಗಾಗಿ ಇನ್ನೊಂದು ರಪ್ಪಕ್ಕೆ ಬೆಳಿಗ್ಗೆ ಹೊಡಿತೀವಿ, ನೈಟ್ ಒಂದು ರಪ್ಪಕ್ಕೆ ಶಿಫ್ಟ್ ಮಾಡ್ತೀವಿ. ಆ ಥರ ನಾವು ಇದು ಮಾಡ್ಕೊಂಡ್ವಿ. ಈಗ ರಪ್ಪ ಅಂತಂದ್ರೆ 2 ಹತ್ರ ಮಾಡಿದ್ರೆ? 2 ಹತ್ರ ಮಾಡ್ಕೊಂಡ್ವಿ ನಾವು ರಪ್ಪನ. ಈಗೆಲ್ಲ ಸಾಕಷ್ಟು ಕುರಿಮೇಕೆಗೆ ಕಳ್ಳತನಗಳು ಜಾಸ್ತಿ ಆಗ್ತಾವಪ್ಪ, ರಾತ್ರಿ ಎಲ್ಲ ಯಾವ ರೀತಿ ಕಾಯ್ತೀರ ನೀವು? ನಾವು ರಾತ್ರಿ ಎಲ್ಲ ನೈಟ್ ಕಾಯ್ತೀವಿ ಸರ್. ಒಂದ್ 2-3 ನಾಯಿಗಳು ಸಾಕಿದೀವಿ. ಅಂದ್ರೆ ನಾಯಿಗಳು ಸಾಕಾಣಿಕೆ ಮಾಡಿದ್ರಿಂದ ಸಾಕಷ್ಟು ನಿಮಗೆ ರಕ್ಷಣೆ ಕೊಡ್ತಾವ? 10 ಜನ ಇರೋದು ಒಂದೇ, ಒಂದ್ ನಾಯಿ ಇರೋದು ಒಂದೇ. ಒಂದು ನಾಯಿ ಇತ್ತಂದ್ರೆ 10 ಜನ ನೆದರಿಸ್ತತೆ, ಹಂಗಾಗಿ ನಾವು ನಾಯಿ ಸಾಕಿದೀವಿ. ಎಷ್ಟು ಸಾಕಾಣಿಕೆ ಮಾಡಿದ್ರೆ ನಾಯಿನ? ನಮ್ಮ 3 ನಾಯಿ ಇದಾವ ಸರ್. ಅವಕ್ಕೆಲ್ಲ ಏನು ಆಹಾರ ಕೊಡ್ತೀರ? ಅವಕ್ಕೆ ಮಾಮೂಲಿ ನಾವೇನು ಊಟ ಮಾಡ್ತೀವ, ಅನ್ನ ಸಾಂಬಾರು ಮುದ್ದೆ ರೊಟ್ಟಿ ಹಾಲು ಈ ತರ ಎಲ್ಲ ಮಿಕ್ಸ್ ಮಾಡಿ ಅವ್ ಕೊಡ್ತೀವಿ ಸರ್. ರೋಗ ಅಂತಂದ್ರೆ ಕುರಿಮೇಕೆಗಳಿಗೆ ಏನೇನ್ ಬರುತ್ತೆ? ರೋಗ ಅಂತಂದ್ರೆ ವರ್ಷಕ್ಕೆ 4-5 ಟೈಮ್ ಕಂಪಲ್ಸರಿ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು. ಮೇನ್ ಆಗಿ VT, PPR, HS, FMD, ಡಿವಾರ್ಮಿಂಗ್ ಇವನ್ ಕಂಪಲ್ಸರಿ ವರ್ಷಕ್ಕೆ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂದ್ರೆ ತೊಂದರೆ ಇದಾಗುತ್ತೆ, ಅವಾಗ ಲಾಸ್ ಆಗೋ ಸಂಭವ ಐತೆ ಸರ್. ಈಗ ಪಶು ಆಸ್ಪತ್ರೆಯಿಂದ ನಿಮಗೆ ಮಾಹಿತಿ ಕೊಡ್ತಾರ, ನಾವು ಈ ಟೈಮಲ್ಲಿ ಲಸಿಕೆಗಳು ಹಾಕ್ತೀವಿ, ಲಸಿಕೆಗಳನ್ನ ಹಾಕ್ಸಿ ನಿಮ್ಮ ಕುರಿಮೇಕಿಗೆ ಅಂತ? ನಾವು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದ್ರೆ ಮಾತ್ರ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಈಗ VT ಅಂದ್ರೆ May-June ತಿಂಗಳಾಗ ಅದನ್ನ ಮಾಡ್ಬೇಕು ಅದನ್ನ ಲಸಿಕೆ. ಹಂಗೆ ಅವ್ರನ್ನ ನಾವು ತಿಳ್ಕಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಸುಮ್ಮನೆ ಮನೆಗಿದ್ದು ಯಾರು ಇನ್ನೊಬ್ರು ಆಳು ಹಚ್ಚಿದೀವಿ ಅಂತಂದ್ರೆ ಅದೆಲ್ಲ ಆಗಲ್ಲ. ಯಾರನ್ನ ಕುರಿಗಾಯಿನಾಗ್ಲಿ ಇಲ್ಲ ಹತ್ರದಾಗ ಯಾರನ್ನ ಡಾಕ್ಟರ್ನಾಗ್ಲಿ ಸಂಪರ್ಕ ಮಾಡಿ ಅವ್ರು ತಿಳ್ಕೊಬೋದು. ಈಗ ಲಸಿಕೆಗಳನ್ನ ಹಾಕಕ್ ಬರ್ತಾರಪ್ಪ ಪಶು ಆಸ್ಪತ್ರೆಯಿಂದ, ಇಲ್ಲಪ್ಪ ನಮ್ ಕುರಿಗಳಿಗೆ ರೋಗ ಇಲ್ಲ ನಾವ್ ಯಾಕೆ ಹಾಕ್ಸ್ಬೇಕು ಅಂತ ಈ ತರ ಎಂದು ಅನ್ಕೊಂಡ್ಲಿಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಕಂಪಲ್ಸರಿ ಮಾಡಿಸ್ಲೇಬೇಕು, 4-5 ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು ಕುರಿಗೆ. ಹಂಗೆ ಮಾಡಿಸ್ಲಿಲ್ಲ ಅಂದ್ರೆ ಅವರು ಲಾಸ್ ಆಗುತ್ತೆ. ಈಗ ಈ ವರ್ಷ ಸಾಕಷ್ಟು ದನ ಕರುಗಳಿಗೆಲ್ಲ ಎತ್ತುಗಳಿಗೆ ಚರ್ಮಗಂಟು ರೋಗ ಬಂತು ಅಲ್ವಾ, ಈಗ ನಿಮ್ಮ ಕುರಿಮೇಕೆಗೆ ಏನಾದ್ರು ಬಂತು ಆ ರೋಗ? ಕುರಿಗೇನಿಲ್ಲ, ಮೇಕೆಗಳಿಗೆ ಮಾತ್ರ ಅದು ಟಚ್ ಆಗಿತ್ತು, ಮುಂದುವರೆಕ್ ಬಿಡ್ಲಿಲ್ಲ. ನಾವೆಲ್ಲ ತಿಳ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ವಿ. ಯಾವ ಕಾಯಿಲೆ ಬಂದ್ರೆ ಕುರಿಗಳು ಹೆಚ್ಚಾಗಿ ಸಾಯ್ತವೆ? ಭಯಾನಕ ಡೇಂಜರ್ ಕಾಯಿಲೆ ಅಂದ್ರೆ PPR. PPR ಕಾಯಿಲೆ ಅಂತಂದ್ರೆ ಮೂಗಿನಿಂದ ನೀರ್ ಸೋರೋದು, ಆಮೇಲೆ ಕಣ್ಣು ಸೀಳ್ಗಟ್ಟೋದು, ಬೇದಿ ಈ ತರ ಅದು ಕಾಯಿಲೆ. ಅದು ಒಂದ್ ಕುರಿಯಿಂದ ಇನ್ನೊಂದು ಕುರಿಗೆ ಹರಡೋ ಸಂಭವ ಐತೆ. ಹಂಗಾಗಿ ಆದಷ್ಟು ಜವಾಬ್ದಾರಿ ಪಟ್ಟು ಈ ಕಾಯಿಲೆ ಆದ ಕುರಿನ ಸಪ್ರೇಟ್ ಮಾಡಿ ಅದನ್ನ ಬೇರೆ ಮಾಡಿ ಆರಾಮಾಗೋವರೆಗೂ ಹಿಂಡನೇಕ್ ಬಿಡಬಾರ್ದು. ಆ ಕುರಿನ ಸಪ್ರೇಟ್ ಮಾಡಿದಷ್ಟು ಕುರಿ ಚೆನ್ನಾಗಿರ್ತಾವ. ಆಮೇಲೆ ಆರಾಮಾದ್ಮೇಲೆ ಕುರಿಯಕ್ ಬಿಟ್ರೆ ಅಂದ್ರೆ ಏನಾಗಲ್ಲ, ಹಂಗೆ ಚೆನ್ನಾಗಿರ್ತಾವೆಲ್ಲ. ಈಗ ಮೊದ್ಲೆಲ್ಲ ಈಗ ಕುರಿ ಮೇಕೆಗಳಿಗೆ ಕಾಯಿಲೆ ಬಂತು ಅಂದ್ರೆ ಮನೆ ಮದ್ದು ಅಂತ ಹೇಳಿ ಕೊಡ್ತಾ ಇದ್ರಲ್ವಾ ಹಿಂದೆಲ್ಲ ನಿಮ್ ತಂದೆಯವ್ರ ಕಾಲದಲ್ಲಿ, ಅಂದ್ರೆ ಅದನ್ನ ಏನಾದ್ರು ಮುಂದುವರ್ಸ್ಕೊಂಡಿದ್ರೆ ನೀವು? ಇಲ್ಲ ಇಲ್ಲ ಇಲ್ಲ, ಅವಾಗ ಮಾಡ್ತಿದ್ರು, ಈಗ ಅಂತಾರ ಯಾರಿಲ್ಲ ಆಳಬ್ರು ಮಾಡಂತಾರೋ, ಕಾಡುಗಳು ಗಿಡ ಅವು ಇವು ಹಾಕ್ತಿದ್ರು, ಈಗ ಅಂತಾರ ಯಾರಿಲ್ಲದ ಕಾರಣ ತಂದು ಹಾಕ್ತಿದ್ವಿ ಸರ್ ಟಾನಿಕ್ಗಳು. ಈಗ ಅಂಗಡಿಗಳಲ್ಲೇ ತರಬೇಕಾದ್ರೆ ಅಂಗಡಿಗಳಲ್ಲೇ ನಾವು ಟಾನಿಕ್ಗಳು ತಂದು ಹಾಕ್ತಾ ಇದೀವಿ. ಯಾಕೆ ಮನೆ ಮದ್ದು ಯಾಕೆ ಕೊಡಲ್ಲ ನೀವು ಈಗ? ಮನೆ ಮದ್ದು ಯಾಕೆ ಕೊಡಲ್ಲ ಅಂದ್ರೆ ಈಗ ಅಷ್ಟು ನಾಲೆಡ್ಜ್ ಮುಂಚೆ ಇದ್ದಂತಾರು ಈಗಿಲ್ಲ. ಅಷ್ಟು ಗೊತ್ತಿಲ್ದಾರಿಂದ ಅವ್ರು ಏನೋ ದುಡ್ಡನ್ಯಾಸಿಗೆ ಅವು ಇವು ಯಾವ ಗಿಡ ಕೊಡ್ತಾರಂತಂದು ನಾವು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ನಾವು ಹಂಗಾಗಿ ಈಗ ನಾವು ಠಾಣಿಕೊಳ್ ತಂದು ಹಾಕಿ ಅಂತದೀವಿ. ಈಗೆಲ್ಲ ಬೆಳಗ್ಗಿಂದ ಸಾಯಂಕಾಲ ತನಕ ಅಂತಂದ್ರೆ ಎಷ್ಟು ಗಂಟೆಗೆ ಹೋಗ್ತೀರಾ ಮೇಯ್ಸಕ್ಕೆ, ಎಷ್ಟು ಗಂಟೆ ತನಕ ಮೇಯ್ಸ್ಕೊಂಡು ಬರ್ತೀರಾ? ನಾವು ಬೆಳಗ್ಗೆ 8 ಗಂಟೆಗೆ ಹೋಗ್ತೀವಿ, 8 ಗಂಟೆಗೆ ಹೋದರು ಸಾಯಂಕಾಲ 7:30 ನಾವು ಮನೆ ಬರೋವಷ್ಟೊತ್ತಿ ಕತ್ಲ ಆಗ್ಬಿಡುತ್ತೆ. ಈಗ ಬೆಳಗ್ಗಿಂದ ಸಾಯಂಕಾಲ ತನಕ ಹೋಗ್ತಿರಲ್ಲ ನೀವು ಅಡವಿಯಾಗಿ ಮೇಯಿಸ್ತೀರಾ, ಈಗ ನಿಮಗೆಲ್ಲ ಊಟಕ್ಕೆ ಬೇಕು, ನೀರು ಬೇಕು, ಇದನ್ನೆಲ್ಲ ಹೆಂಗ್ ಮಾಡ್ತೀರಾ? ಊಟಕ್ಕೆ ಬೇಕಂತಂದ್ರೆ ನಾವು ಊಟಕ್ಕೆ ಕಟ್ಕೊಂಡು ಹೋಗ್ತೀವಿ, ಕೆಲವ್ರು ಕಟ್ಕೊಂಡು ಹೋಗಲ್ಲ, ಅವ್ರವ್ರ ಇದಕ್ಕೆ ಬಿಟ್ಟದ್ದು ಅದು. ನಾವಂತೂ ಒಟ್ಟಿನಾಗ ಊಟಕ್ಕೆ ಕಟ್ಕೊಂಡು ಹೋಗ್ತೀವಿ ಮಧ್ಯಾಹ್ನ, ನಮ್ಮ ಕೈಲಿ ಸುಧಾರಿಸೋದಾಗಲ್ಲ ಹಸುವು. ಈಗ ಬಿಸಿಲು ಜಾಸ್ತಿ, ಬೇಸಿಗೆ ಬಂತು, ಈಗ ನೀರು ಬೇಕಾಗುತ್ತಲ್ವಾ? ಹಾ, ನೀರು ಬೇಕಾಗುತ್ತೆ. ಈಗ ಅಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಸಿಗೋದೆ ಡೌಟ್. ಈಗ ಅವ್ರ ಇವ್ರ ಹೊಲಗಳ್ತಾಗ ಕಾಡಿ ಬೇಡಿ ಏನಾರ ಮಾಡಿ ನೀರು ಬಿಡಿಸ್ಕೊಂಡು ಕುರಿ ಮೇಕಿ ಕುಡಿಸ್ತದೀವಿ. ನೀರಿಂದ ಭಾರಿ ಅಭಾವ ಬೇಸಿಗೆ ಅಂತಂದ್ರೆ. ಈಗ ಈ ವರ್ಷ ಮಳೆ ಜಾಸ್ತಿ ಆಗಿದೆ, ಈಗೆಲ್ಲ ಕೆರೆಗಳು ನೀರ್ ಅದಾವೆ, ಅಂತ ನೀರು ಕುಡಿಯಲ್ವಾ ಮೇಕೆ ಕುರಿಗಳು? ಹಾ, ಅಂತ ನೀರು ಕುಡಿತಾವೆ. ನೀರು ಚೆನ್ನಾಗಿದ್ರೆ ಕುಡಿಸ್ತೀವಿ. ನೀರು ಒಂದು ಸ್ವಲ್ಪ ಎಮ್ಮೆ ದನ ಕರುಗಳು ಅವು ಇವು ಮನೆಗೆ ಕಲುಷಿತವಾಗಿ ಆ ನೀರು ನಾವು ಕುಡಿಸಿದ್ ಬಂದ್ರೆ ಈ ದಮ್ಮೆ ಆಮೇಲೆ ಕಾಲು ಬಾಯಿ ಜ್ವರ ಈ ಥರ ಕಾಯಿಲೆಗಳು ಅಟ್ಯಾಕ್ ಆಗುತ್ತಲ್ಲ, ಅದರಿಂದಾಗಿ ಆ ನೀರು ಕುಡಿಸೋದ್ರೆ ತೊಂದರೆ ಇಲ್ಲ, ಕುಡಿಸಿದ್ರೆ ನಾವೇ ಅನುಭವಿಸೋದು. ಹಂಗಾಗಿ ನಾವು ಕುಡಿಸಲ್ಲ. ಒಳ್ಳೆ ನೀರು ಎಷ್ಟು ಚೆನ್ನಾಗಿ ಕುಡಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಕುಡಿಸಲ್ಲ ಕುರಿನ. ಆದಷ್ಟು ಕಲುಷಿತ ನೀರು ಕೊಡಬಾರ್ದು ಅಂತ. ಕಲುಷಿತ ನೀರು, ಕಲುಷಿತ ಸುತ್ತಮುತ್ತಲು ಕೋಳಿ ಫಾರಮ್ ಆಮೇಲೆ ಏನಾರು ಫ್ಯಾಕ್ಟ್ರಿ ಇತ್ತಂದ್ರೆ ಅಲ್ಲಿ ಆದಷ್ಟು ಕಮ್ಮಿ ಮಾಡ್ಬೇಕಾತ್ಲ. ಆ ಕಡೆ ಹೋಗ್ದಂಗಿದ್ರೆ ಆದಷ್ಟು ಆರೋಗ್ಯವಾಗಿ ಕುರಿ ಇರುತ್ತೆ. ಈಗ ಕುರಿಗಳಿಗೆ ಅಂತಂದ್ರೆ ಮನೆಗೆ ನೀವೇನ್ ಮೇವು ಕೊಡಲ್ಲ? ಇಲ್ಲ ಇಲ್ಲ ಇಲ್ಲ, ಮನೆಗೆ ಮೇವು ಕೊಡಕಂತಂದ್ರೆ ನಾವು ಬಡವರು, ಹಂಗ ದುಡ್ಡಿದ್ರೆ ಇದ್ದಂತಾರು ಬೇಕಾದ್ರೆ ಕೊಡ್ತಾರೆ ಮನೆಗೆ, ನಮ್ ಕೈಲಿ ಆಗಲ್ಲ ಅಂತಂದು ನಾವು ಹೊರಗಡೆನೆ ಮೇಯಿಸ್ಕೊಂಡು ನಾವು ಹೊರಗಡೆನೆ ಎಲ್ಲ ಮಾಡ್ಕೊಂತೀವಿ. ಈಗ ಅಡವಿ ಮೇವು ಅಡವಿ ನೀರು, ಅಡವಿ ಮೇವು ಅಡವಿ ನೀರು ನಾವು ಕೊಡ್ಬೋದು, ಆದ್ರೂ 3.5% ಖರ್ಚಾದ್ರೆ ನಮಗೆ 0.5% ಉಳಿಯುತ್ತೆ, ನಮಗೆ ಲಾಭ ಆಗಲ್ಲ. ಅಂದ್ರೆ ಈಗೆಲ್ಲ ಮರಿಗಳಿಗೆ ಅಂತಂದ್ರೆ ಮನೆ ಕಟ್ಟಿರ್ತೀರ, ಅವಕ್ಕೆ ಏನ್ ಕೊಡ್ತೀರಾ ಸೊಪ್ಪು? ಮರಿಗಳಿಗೆ ಅಂದ್ರೆ ನಾವು 3 ತಿಂಗಳವರೆಗೂ ನಾವು ಅಡವಿಗೆ ಬಿಡಲ್ಲ. ಹಾಲಿನ ಮೇಲೆ ಆಸಿಲ್ದಂಗ ಅವಾಗ ಮೇಯ್ತಾವ ಅಂದ್ರೆ ನಾವು ಅಡವಿಗೆ ಬಿಡ್ತೀವಿ, ಅಲ್ಲೇವರೆಗೂ ಬಿಡಲ್ಲ. 3 ತಿಂಗಳವರೆಗೆ ಡೈಲಿ ಸೊಪ್ಪು ಆಮೇಲೆ ರೌದಿ ಶೇಂಗಾ ಒಟ್ಟು ರಾಗಿ ಹುಲ್ಲು ಈ ತರದ್ದು ನಾವು ನಮ್ಮ ಅನುಕೂಲಕ್ಕೆ ನಮ್ಮ ವಾತಾವರಣದಾಗ ಏನ್ ನಾವು ಬೆಳಿತೀವಲ್ಲ ಆ ತರದ್ ಮೇವ್ ಅವ್ ಕೊಟ್ಕೊಂತೀವಿ. ಮಧ್ಯಾಹ್ನ ಒಂದ್ ಟೈಮ್ ಗೋವಿನ ಜೋಳ ಹಾಕ್ತಿವಿ, ಒಬ್ಬೊಬ್ರು ಒಂದೊಂದ್ ತರ ಮೇಯಿಸ್ತಾರೆ. ಒಟ್ಟಿನ ನಾವು ಜೋಳ ಒಂದೇ ಹಾಕೋದು, ಅದನ್ನ ಬಿಟ್ಟರೆ ಇನ್ನೇನ್ ಹಾಕಲ್ಲ. ಜೋಳ ಹಾಕಿ ಸಂಜೆಗೆ ಅವಕ್ಕೆ ನೀರು ಕುಡಿಸಿ ಆಮೇಲೆ ಕುರಿ ಬಂದ್ಮೇಲೆ ಹಾಲಿ ಬಿಡ್ತೀವಿ. ಈಗ ಮೆಕ್ಕೆಜೋಳ ಅಂತಂದ್ರೆ ಏನು ಜೀನಿಗೆ ಒಡಿಸಿ ಹಾಕ್ತೀರಾ ಏನು? ಹಂಗ ಕಾಳು ಕಾಳನೇ ಕೊಡ್ತೀರಾ? ಇಲ್ಲ, ಜೀನಿಗೆ ಒಡಿಸಿನೂ ಹಾಕ್ಬೋದು, ಅವ್ರವ್ರ ಅನುಕೂಲ. ಅದು ಜೀನಿಗೆ ಒಡಿಸಿ ಹಾಕಿದ್ರೆ ಅಕ್ಕಿ ನುಚ್ಚು ಸಜ್ಜೆ ಕಡಿಮೆ ರೇಟ್ ಸಿಗ್ತಾವ, ಆ ತರನೇ ಅವ್ರು ಮೇಯಿಸ್ಬೇಕು. ಅದು ಬಿಟ್ಟು ಬೂಸ ಹಿಂಡಿ ಶೇಂಗಾ ಹಿಂಡಿ ಇಂಥವನ್ನೆಲ್ಲ ಹಾಕ್ಬೋದು, ಹಾಕೋದೇನು ದೊಡ್ಡದಲ್ಲ, ಖರ್ಚು ಜಾಸ್ತಿ, ನಮಗೆ ಉಳಿತಾಯ ಆಗಲ್ಲ. ಇಷ್ಟರಾಗ ನಾವು ಮೇಂಟೈನ್ ಮಾಡಿದ್ರೆ ನಮಗೆ 100 ರೂಪಾಯಿ ಉಳಿತತೆ. ಈಗೆಲ್ಲ ಉರುಳಿ ಕಾಳು ಅಂತೇಳಿ ಕೊಡ್ತಾ ಇದ್ರಲ್ವಾ ಮೊದಲು, ಒಳ್ಳೆ ದಷ್ಟಪುಷ್ಟಿಯಾಗಿ ಬರುತ್ತೆ, ಒಳ್ಳೆ ಮಟನ್ ಇರುತ್ತೆ, ಉರುಳಿ ಕಾಳು ನಾವು ಕೊಟ್ಟರೆ ಅಂತ ಹೇಳ್ತಾರೆ. ಅಂದ್ರೆ ಆ ತರ ಉರುಳಿ ಕಾಳು ಇವತ್ತು ಸಿಗಲ್ಲ ನಿಮಗೆ? ನೀನು ಉರುಳಿ ಕಾಳನ ಹಾಕು, ರಾಗಿನಾರ ಹಾಕು, ಸಜ್ಜೆ ಹಾಕು, ಜೋಳನಾರ ಹಾಕು, ಅದು ಲೆಕ್ಕ ಅಲ್ಲ. ಒಟ್ಟಿನಾಗ ಅವಕ್ಕೆ ಸಂತೃಷ್ಟ ಮೇವು ಸಿಗ್ಬೇಕು. ಹೊಟ್ಟೆ ಫುಲ್ ಆಗಂಗೆ ಮೇಯಿಸಿದೆ ಅಂದ್ರೆ ನೀನು ಆ ಕಾಳು ಈ ಕಾಳು ಅಂತಲ್ಲ, ನೀನು ಯಾವ ಕಾಳು ಹಾಕಿದ್ರು ಚೆನ್ನಾಗಿ ಬರುತ್ತೆ. ಆದರೂ ಅವಕ್ಕೆ ತಕ್ಕಂಗೆ ಟಾನಿಕ್ಕು ಕಂಪಲ್ಸರಿ, ವರ್ಷಕ್ಕೆ 4 ಸರಿ ಜಂತಿನ ಟಾನಿಕ್ ಮಾತ್ರ ಮೇನ್ ಮರಿಗಳಿಗೆ. ಅವು ತಿಂದು ದಾರನೆಲ್ಲ ಒಳಗೆ ಹುಳ ತಿಂತವೆ, ಅದನ್ನೊಂದು ಜವಾಬ್ದಾರಿ ತಕ್ಕಂದು ವರ್ಷಕ್ಕೆ 4 ಸರಿ ನಾವು ಜಂತಿನ ಟಾನಿಕ್ ಹಾಕಿದ್ವು ಅಂದ್ರೆ ನೀನು ಯಾವ ಮೇವು ಹಾಕಿದ್ರು ಅವು ಚೆನ್ನಾಗಿ ಸಂತೃಷ್ಟ ಬೆಳಿತಾವ ಮರಿ. ಈಗ ಮರಿಗಳಿಗೆ, ಕುರಿ ಮರಿಗಳಿಗೆ ಜಂತು ಹುಳ ಬಿದ್ರೆ ಅಷ್ಟೇನೆ ಆಗ್ತಿರಾ, ಜಂತು ಹುಳ ಇಲ್ಲ ಅಂದ್ರೂ ಆಗ್ತಿರಾ? ಹುಳ ಬಿದ್ರು ಬೀಳಿದ್ರು ಜಂತಿನ ಟಾನಿಕ್ ಕಂಪಲ್ಸರಿಯಾಗಿ ಹಾಕ್ಲೇಬೇಕು. ಮೇನ್ ಕಾರಣ ಅಂದ್ರೆ ಕುರಿ ಕಾಯಿಲೆನೆ ಜಂತಿನ್, ಅವು ಅಪರೂಪ ಅವೆಲ್ಲ ಕಾಯಿಲೆಗಳು. ಮೇನ್ ಇರೋದೇ ಕುರಿ ಮರಿಗಳಿಗೆ, ಕುರಿಗಾಗ್ಲಿ ಜಂತೆ ಮೇನ್ ಕಾಯಿಲೆ. ಹಂಗಾಗಿ ಜಂತಿಂದು ಒಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾವ ಕುರಿ, ಎಲ್ಲ ಆರೋಗ್ಯವಾಗಿರ್ತಾವ. ಕುರಿ ಮರಿಗಳಿಗೆ ಏನಾದ್ರೂ ಜಂತು ಹುಳ ಬಿತ್ತು ಅಂದ್ರೆ ಅಂದ್ರೆ ಸಾಕಷ್ಟು ನಾವು ಮೇವು ಕೊಟ್ಟರು ಅದು ಏರಿಕೆ ಆಗಲ್ಲ. ಇಲ್ಲ ಇಲ್ಲ, ನೀನು ಎಷ್ಟು ಕಾಳಾರ ಇಕ್ಕು, ನೀನು ಏನ್ ಮೇವ್ ಹಾಕಿದ್ರು ಜಂತು ಬಿತ್ತ ಅಂದ್ರೆ ನೀನು ಎಷ್ಟು ಚೆನ್ನಾಗಿ ನೋಡ್ಕೆ ಅಂತಂದ್ರು ಮರಿ ಏರಿಕೆ ಆಗಲ್ಲ. ಈಗ ನೀರು ಅಂತಂದ್ರೆ ಎಷ್ಟು ಬಾರಿ ಕುಡಿಸ್ತೀರಾ ಕುರಿ ಮೇಕೆಗಳಿಗೆ? ಡೈಲಿ 3 ಟೈಮ್ ನಾವು ಕಂಪಲ್ಸರಿ ನೀರು ಕುಡಿಸ್ಲೇಬೇಕು. ಈಗ ಮನೆ ಬಂದ್ಮೇಲೆ ನೀರಿಡೋಂಥದ್ದು ಅಂತದ್ ಏನ್ ಮಾಡಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಒಂದು ಈಗ 10-20 ಇದ್ರೆ ಮನೆ ನೀರಿಡ್ತೀವಿ, 50-60 ಇರೋದ್ರಿಂದ ಮನೆ ನಮಗೆ ನೀರಿಡಕ್ಕೆ ಅನುಕೂಲ ಆಗಲ್ಲ. ತೊಟ್ಟಿ ಮಾಡಿಸ್ಬೇಕು, ನಮ್ಮ ಕೈಲಿ ಅಷ್ಟು ಇದಿಲ್ಲ. ಹಂಗಾಗಿ ನಾವು ತೊಟ್ಟಿ ಮಾಡಿಸಕ್ ಆಗಲಿದ ಕಾರಣ ಅಲ್ಲಿ ಅಡವೇಗ ಕುಡಿಸ್ಕೊಂಡು ಅಡವೇಗ ಬರ್ತೀವಿ. ಈಗ ಮತ್ತೆ ಸಪರೇಟ್ ಆಗಿ ಕೊಳವೆ ಬಾವಿ ಹಾಕ್ಸ್ಬೇಕಾಗುತ್ತೆ. ಹಾ, ಕೊಳವೆ ಬಾವಿ ಆ ತರ ಮಾಡಿಸಕ್ ನಮಗೆ ಅನುಕೂಲ ಇಲ್ಲಲ್ಲ, ಹಂಗಾಗಿ ನಾವು ಅಡವೇಗೊಳಗ ನಾವು ನೀರು ಕುಡಿಸ್ಕೊಂಡ್ ಬರ್ತೀವಿ. ಈಗೆಲ್ಲ ಬೇಸಿಗೆ ಅಲ್ಲ, ಈಗ ನಿಮ್ಮ ಹೊಲದಲ್ಲೇ ಮಂದಿ ತರಬಹುದಲ್ಲ ನೀವು? ಹೊಲದಲ್ಲೇ ತರಬಹುದು. ಅವು ಈಗ ನನ್ನ ಹೊಲದಾಗ ಮಂದಿ ತರಬಿದ್ರು, ಇನ್ನೊಬ್ರ ಹೊಲಕ್ಕೆ ಅವ್ರಿಗೆ ಗೊಬ್ಬರ ಸಿಗಲ್ಲಲ್ಲ, ಹಂಗಾಗಿ ಎಲ್ಲರ ಹೊಲಕ್ಕು ಗೊಬ್ಬರ ಅನುಕೂಲ ಆಗಲಂದು ಅವ್ರವ್ರ ಮನೆಗಳಾಗ ಅವ್ರವ್ರ ತರ್ಪಿಕೊಂತದಿವಿ. ವರ್ಷಕ್ಕೆ ಎಷ್ಟು ಲೋಡ್ ಆಗುತ್ತೆ ನಿಮಗೆ ಗೊಬ್ಬರ? ವರ್ಷಕ್ಕೆ 15 ಲೋಡ್ ನಾವು ಗೊಬ್ಬರ ತಗಂತೀವಿ ಸರ್. ಈಗೆಲ್ಲ ಸಾಕಷ್ಟು ಕುರಿ ಗೊಬ್ಬರನ ಈಗ 50 ಕೆಜಿ 30 ಕೆಜಿ ಪ್ಯಾಕೆಟ್ ನಲ್ಲಿ ತುಂಬಿ ಮಾರಾಟ ಮಾಡ್ತಾರೆ, ಸಾಕಷ್ಟು ಬೇಡಿಕೆ ಇದೆ, ಒಳ್ಳೆ ರೇಟ್ನು ಇದೆ ಅಂದ್ರೆ ಆ ರೀತಿ ಚಿಂತನೆ ಮಾಡಿಲ್ಲ ನೀವು ಮಾರಾಟ ಮಾಡ್ಬೇಕು? ಇಲ್ಲ, ನಮ್ದು ಜಮೀನ್ ಇರೋದ್ರಿಂದ ನಾವು ಅದೆಷ್ಟಾರ ಆಗ್ಲಿ ನಾವು ಇನ್ನೊಬ್ರಿಗೆ ಯಾಕೆ ಕೊಡ್ಬೇಕು, ಹಾಕಿದ್ರೆ ನಮ್ ಜಮೀನ ಇನ್ನ 10 ಕ್ವಿಂಟಲ್ ಜಾಸ್ತಿ ಬೆಳಿತೀವಲ್ಲ, ಹಂಗಾಗಿ ನಾವು ಇನ್ನೊಬ್ರಿಗೆ ಕೊಡಲ್ಲ, ಅವ್ರಿಗೆ ಕೊಟ್ರೆ ನಮಗೆ ಲಾಸ್. ಈಗ ಪ್ರತಿ ವರ್ಷ ನೀವು ಕುರಿ ಗೊಬ್ಬರ ಕೊಡ್ತೀರಲ್ಲ ನಿಮ್ಮ ಜಮೀನಿಗೆ, ಅಂದ್ರೆ ರಾಸಾಯನಿಕ ಗೊಬ್ಬರ ಕಡಿಮೆ ಆಗ್ತೀರಾ? ನಾವು ಕುರಿ ಗೊಬ್ಬರ ಇರೋದ್ರಿಂದ ನಾವು ರಾಸಾಯನಿಕ ಗೊಬ್ಬರನ ಕಡಿಮೆ ಆಗ್ತೀವಿ. ಇಲ್ಲ, ಒಂದ್ ಕಡೆ ನಿಮಗೆ ಖರ್ಚು ಉಳಿತಲ್ವಾ? ಖರ್ಚು ಉಳಿಯುತ್ತೆ, ಇಳುವರಿನೂ ಜಾಸ್ತಿ ಕೊಡುತ್ತೆ. ಈಗ ಅವ್ರು ಇನ್ನೊಬ್ರು ಬೆಳೆಯೋದಕ್ಕಿಂತ ನಾವು ಜಾಸ್ತಿನೇ ಬೆಳಿತೀವಿ ಸರ್. ಈಗ ಕುರಿ ಹಾಲು ಅಂತದ್ನೆಲ್ಲ ಮರಿಗಳಿಗೆ ಅಷ್ಟೇನೆ ಕುಡಿಸ್ತೀರಾ, ಕರಿ ಅಂತದ್ದು ಇದನ್ನ ಮಾಡ್ತೀರಾ? ಈಗ ತಾಯಿ ಹಾಲು ಅವೇ ಕುಡಿಬೇಕು, ಹಂಗಾದ್ರ ಸಂತೃಷ್ಟ ಬೆಳಿತವೆ, ನಮಗೆ ಲಾಭ. ಈಗ ಕುರಿ ಹಾಲು ಊಟಕ್ಕೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ, ಅಂದ್ರೆ ನೀವೆಲ್ಲ ಅಲ್ಪ ಸ್ವಲ್ಪ ಕರೆದ ಹಾಲನ್ನ ಬಳಸಿಗೆ ಬದ್ದಲ್ಲ? ಅದಾಗಿ ಬಳಸಿಗೆಬೇಕಂದ್ರ ಮರಿ ಮಾರಿದ್ಮೇಲೆ ನಾವು 1 ತಿಂಗಳು ಮಾತ್ರ ನಾವು ಬಳಸ್ತೀವಿ ಹಾಲು, ಹೆಚ್ಚು ಬಳಕೆ ಹಾಲು ಮಾತ್ರ ನಾವು ಬಳಸ್ತೀವಿ, ಮರಿ ಇದ್ದಂಗ್ಲ ಮಾತ್ರ ನಾವು ಹಾಲು ಬಳಸಲ್ಲ. ಈಗ ಕುರಿ ಹಾಲು ಬಳಕೆ ಅಂತಂದ್ರೆ ಮನೆಗೆ ಯಾವ ರೀತಿ ಮಾಡ್ತೀರ? ಕುರಿ ಹಾಲು ಬಳಕೆ ಅಂದ್ರೆ ನಾವು ಊಟಕ್ಕೆ ಹಾಲು ಊಟ ಮಾಡೋದಕ್ಕೆ, ಈಗ ಒಂದೊಂದು ಅವರ ತಾಯಿ ಸತ್ತೋಗಿರುತ್ತಲ್ಲ ಮರಿಗೆ ನಾವು ಯೂಸ್ ಮಾಡ್ತೀವಿ, ಮತ್ತೆ ನಾವು ಓನ್ ಆಗಿ ನಾವು ಮನೆಗೆ ಬಳಸ್ಕೊಂತೀವಿ. ಅದರಲ್ಲಿ ಮೊಸರು ಮಾಡಂತದ್ದು, ಮಜ್ಜಿಗೆ ಮಾಡಂತದ್ದು ಮಾಡ್ತೀರಾ? ಮರಿ ಇಲ್ಲ ಅಂದ್ರೆ ನಾವು ಕರೆದು ಹಾಲು ಮೊಸರು ಮಾಡ್ಕೊಂತೀವಿ. ಈಗೆಲ್ಲ ಮರಿ ಅಂತಂದ್ರೆ ನೀವು ವರ್ಷದಲ್ಲಿ ಸಾಕಷ್ಟು ಮಾರಾಟ ಮಾಡ್ತೀರಾ, ಅಂದ್ರೆ ಒಂದು ಮರಿ ಎಷ್ಟು ಬಾಳುತ್ತೆ? ಒಂದು ಮರಿ 7,500 ನಾವು 3 ತಿಂಗಳ ಮರಿ ನಾವು ಈಗ ಹಾಲಿ ಮಾರ್ತಾ ಇದೀವಿ. ಅವರು ಯಾತರ ಮೇಯಿಸ್ತಾರೋ, ಅವ್ರು ಎಷ್ಟು ಪೌಷ್ಟಿಕಾಂಶ ಆಹಾರ ಕೊಡ್ತಾರೋ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿ ಅವ್ರು ಮಾರ್ಬೋದು ಮರಿನ. ಅಂದ್ರೆ 3 ತಿಂಗಳ ತನಕ ಮರಿ ಮಾರಾಟ ಮಾಡಬಾರ್ದು ಅಂತ ಹೇಳ್ತೀರಾ? ಇಲ್ಲ ಇಲ್ಲ, 3 ತಿಂಗಳವರೆಗೂ ನಾವು ಮಾರಾಟ ಮಾಡಲ್ಲ. 3 ತಿಂಗಳು ಅಂತಂದ್ರೆ ಈಗ ನಾವ್ ಹೆಂಗ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾವು ಸ್ವಂತ ದುಡಿಮೆ ಕೆಪಾಸಿಟಿ ನಮಗಿರುತ್ತ ಆತರ ಆ ಮರಿನೂ 3 ತಿಂಗಳು ತಾಯಿ ಹಾಲು ಬಿಡ್ಬೇಕಂದ್ರೆ 3 ತಿಂಗಳು ಬೇಕಾವು. ಸ್ವಂತ ಅವು ಆಹಾರ ತಗನದು, ನೀರ್ ಕುಡಿಯೋದು, ಆ ಕೆಪಾಸಿಟಿ ಅವಕ್ಕೆ ಇರುತ್ತ ಅಂತಂದು 3 ತಿಂಗಳವರೆಗೂ ನಾವು ಮಾರಾಟ ಮಾಡಲ್ಲ. ಈಗ 60 ದೊಡ್ಡ ಕುರಿಗಳದ ನಿಮ್ಮವು, 1-2 ವರ್ಷ ನೀವು ಮರಿ ಮಾರಾಟ ಮಾಡೋ ನಿಲ್ಸಿದ್ರೆ ಸಾಕಷ್ಟು ಇನ್ನೂ ಅಭಿವೃದ್ಧಿ ಆಗ್ತಾವಲ್ಲ? ಅಭಿವೃದ್ಧಿ ಆಗುತ್ತೆ, ಅವ್ರವ್ರ ಅನುಕೂಲ. ಈಗ ನನಗೆ ದುಡ್ಡಿನ ಅವಶ್ಯಕತೆ ಇತ್ತಂದ್ರೆ ನಾನು ಮಾರುತ್ತೀನಿ, ಈಗ ಅವಶ್ಯಕತೆ ಇಲ್ಲ ನಾನು ಹಿಂಡ್ ಮಾಡ್ಬೇಕಂತಂದ್ರೆ ಬೇಸಿಗೆ ಮರಿ ಇಟ್ಕೊಂತ ಮಳೆಗಾಲದ ಮರಿ, ಯಾಕಂದ್ರೆ ಅಷ್ಟು ಪೌಷ್ಟಿಕಾಂಶ ಇದ್ರ ಬರಲ್ಲ, ಹಂಗಾಗಿ ನಾನು ಮಳೆಗಾಲದ ಮರಿ ಇಟ್ಕೊಳಲ್ಲ. ಬೇಸಿಗೆ ಮರಿ ಬೇಕಾದ್ರೆ ನಾನು ಇಟ್ಕೊಂತೀನಿ, ನನಗೆ ಬೇಕು ಅಂತಂದ್ರೆ ನಾನು ಇಟ್ಕೊಂತೀನಿ, ನನಗೆ ದುಡ್ಡಿನ ಅವಶ್ಯಕತೆ ಇತ್ತಂದ್ರೆ ನಾನು ಮಾರ್ಕೊಂತೀನಿ. ಅಂದ್ರೆ ಸಾಕಷ್ಟು ಈಗ ಮಧ್ಯಾಹ್ನ ಖರ್ಚು ಇರುತ್ತೆ, ಹೊಲಕ್ಕೆಲ್ಲ ಗೊಬ್ಬರ ಗೂಡು ಅದನ್ನೆಲ್ಲ ಕೊಡಬೇಕಾಗುತ್ತೆ, ಅಂತ ಟೈಮ್ನಲ್ಲಿ ನಾವು ಇದರಿಂದ ಲಾಭ ತಗೊಂಡು ಜಮೀನಿಗೆ ಹಾಕ್ಬೇಕಂತ ಹೇಳ್ತೀರಾ? ನಾವು ಮಧ್ಯಾಹ್ನ ಖರ್ಚಾಗಲಿ, ಈಗ ನಮ್ದು ಏನೇ ಒಂದು ಈಗ ಪ್ರತಿ ಒಂದು ಖರ್ಚು ನಾವು ಬಿತ್ತದ್ರಿಂದ ಹೇಳುದು ಬೆಳೆಯವರೆಗೂ ಆಗಲಿ ನಾವು ಅದ್ರಾಗೆ ಮಾಡ್ತಿದೀವಿ, ಹಂಗಾಗಿ ಅದ್ರ ಮೇಲೇನೆ ನಾವು ಅವಲಂಬನೆ ಮಾಡಿ ಜೀವನ ಮಾಡ್ತಿದೀವಿ. ಹಂಗಾಗಿ ನಮಗೆ ಈಗ ಖರ್ಚು ಕಮ್ಮಿ ಇತ್ತಂದ್ರೆ ನಾವು ಮರಿ ಉಳಿಸ್ಕೊಂತೀವಿ, ನಮಗೆ ಖರ್ಚು ಬೇಕಾತಂದ್ರೆ ನಾವು ಮರಿ ಮಾರ್ಕೊಂತೀವಿ. ಈಗ ಇಷ್ಟೊಂದು ಕಷ್ಟಪಡ್ತೀರಾ, ಹೊರಗಡೆ ಎಲ್ಲ ಹೋಗಿ ಮೇಯಿಸ್ಕೊಂಡು ಬರ್ತೀರಾ, ಸಾಕಷ್ಟು ಕುರಿ ಸಾಕಾಣಿಕೆಯನ್ನು ಮಾಡಿದಿರಾ, ಮರಿಗಳನ್ನು ಮಾರಾಟ ಮಾಡ್ತೀರಾ, ಈಗ ವರ್ಷದಲ್ಲಿ ಒಂದು ಬಾರಿ ಹಬ್ಬ ಮಾಡ್ತೀರಾ, ಅಂತ ಟೈಮ್ನಲ್ಲಿ ಏನಾದರೂ ಒಂದು ಕುರಿ ಮನೆಗೆ ಬಳಸೋಂಥದ್ದು ಈ ಥರ ಮಾಡ್ತೀರಾ? ನಮಗೆ ಹಬ್ಬ ಈಗ ಮಾರಿನ ಹಬ್ಬ ಅವು ಇವು ಬರ್ತಾವಲ್ಲ, ಹಂಗಾಗಿ ನಾವು ನೆಂಟರು ಎಷ್ಟು ಜನ ಬರ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಬಿಟ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಒಂದು ಕುರಿ ಎಷ್ಟು ಕೆಜಿ ಬಂದ್ರೆ ಒಳ್ಳೆ ಉತ್ಕೃಷ್ಟವಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಒಂದು ಕುರಿ 30-35 ಕೆಜಿ ಬಂತಂದ್ರೆ ಒಳ್ಳೆ ಉತ್ಕೃಷ್ಟವಾಗಿ ಮಟನ್ ಪರ್ಪಸ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಇದರಲ್ಲಿ ಒಳ್ಳೆ ಮಟನ್ ಇದೆ, ಇದು ಒಳ್ಳೆ ನಮಗೆ ದುಡ್ಡು ಕೊಡುತ್ತೆ ಅಂತ? ಒಳ್ಳೆ ದುಡ್ಡು ಕೊಡುತ್ತೆ, ಕ್ಯಾಲ್ಸಿಯಂ ಆಗ್ಲಿ ಗುಲ್ಟೋನ್ ಆಗ್ಲಿ ಆತರ ಟಾನಿಕ್ ನಾವು ಎಷ್ಟು ಮಟ್ಟಿಗೆ ನಾವು ಟಾನಿಕ್ ಮೇಂಟೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಆರೋಗ್ಯವಾಗಿ ಬರುತ್ತೆ. ನಮ್ಮ ಮೇಲೆ ಡಿಪೆಂಡ್ ಅದು, ನಾವು ಎಷ್ಟು ನೀಟ್ನೆಸ್ ನಾವು ಅದನ್ನ ರಪ್ಪ ಆಗಲಿ ಒಂದು ಕಸ ಆಗಲಿ ಎಷ್ಟು ನೀಟ್ನೆಸ್ ನಾವು ಮೇಂಟೈನ್ ಮಾಡ್ತೀವ ಅಷ್ಟು ಮಟನ್ ಪರ್ಪಸ್ ಇಂಪ್ರೂವ್ಮೆಂಟ್ ಬರುತ್ತೆ ಕುರಿ. ಈಗ ನೀವ್ ಹೇಳಿದ್ರ ಸಾಕಷ್ಟು ಹೊರಗಡೆ ಎಲ್ಲ ಮೇಯಿಸ್ತೀರಿ ಆದ್ರೂ ಮತ್ತೆ ನಿಮ್ಗೆ ವಿಟಮಿನ್ಸ್ ಕ್ಯಾಲ್ಸಿಯಂ ಎಲ್ಲ ಸಿಗಲಿ ಅಂತ ಹೇಳಿ ಮತ್ತೆ ಟಾನಿಕ್ ಕೊಡ್ತೀವಿ ಅಂತ ಹೇಳಿದ್ರ, ಯಾಕೆ ಮೇವಿನಲ್ಲಿ ಅದೆಲ್ಲ ಸಿಗಲ್ಲ? ಮೇವಿನಲ್ಲಿ ಸಿಗುತ್ತೆ, ಆದ್ರೂ ಆ ಮೇವಿನಲ್ಲಿ ಸಿಗೋದಕ್ಕಿಂತ ನಾವು ಓನ್ ಆಗಿ ಅವಕ್ಕೆ ಕಾಳು ಈ ತರದ್ದು ಫುಡ್ ಟಾನಿಕ್ಗಳು ಈ ತರ ಕೊಟ್ರೆ ಅವ್ ಕಾಯಿಲೆನು ಕಮ್ಮಿ ಆಗುತ್ತೆ, ಆಮೇಲೆ ಪ್ರೋಟೀನು ಜಾಸ್ತಿ ಬರುತ್ತೆ. ಮಟನ್ ಪರ್ಪಸ್ ನಮಗೆ ಎಷ್ಟು ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತೀವೋ ಅಷ್ಟು ನಮಗೆ ಲಾಭ ಐತೆ, ಹಂಗಾಗಿ ನಾವು ಮೇಂಟೈನ್ ಮಾಡ್ತೀವಿ ಕಾಳು ಅದು ಇದು. 100% ಖರ್ಚಾದ್ರೆ 90% ನಮಗೆ ಸಿಗುತ್ತಾ, ಹಂಗಾಗಿ 10% ನಾವು ಖರ್ಚು ಮಾಡ್ತೀವಿ. ಈಗ ಪ್ರತಿ ವರ್ಷ ಬಂದ ಆದಾಯನ್ನ ನೀವು ಎಲ್ಲ ಕೂಡಿಟ್ಟು ನಾವು ಒಂದು ಕೊಳವೆ ಬಾವಿ ಹಾಕ್ಸಿದ್ವಿ ಅಂತ ಹೇಳಿದ್ರ, ಅಂದ್ರೆ ಸಾಕಷ್ಟು ಅಭಿವೃದ್ಧಿ ಆಗಿದೆಯಲ್ಲ. ನಾವು ಕುರಿ ಮಾಡಿದಾಗ್ಲಿಂದ ನಮ್ಮ ತಂಗಿನ ನಾವು ಮದುವೆ ಮಾಡಿದ್ವಿ, ಆಮೇಲೆ ಬೋರ್ ಹಾಕ್ಸಿದ್ವಿ, 4 ಕುಂಟೆ ಸೈಟ್ ತಗಂದ್ವಿ, 2 ಎಕರೆ ಜಮೀನ್ ತಗಂದ್ವಿ. ಆದ್ರಿಂದನೇ ನಾವೆಲ್ಲ ಮುಂದುವರೆದ್ರದು. ನಾವು ಕುರಿ ಮಾಡಲಿಲ್ಲ ಅಂದ್ರೆ ಇನ್ನೊಬ್ಬರ ಮುಂದೆ ಮನೆ ಮುಂದೆ ನಾವು ಕೆಲಸ ಮಾಡ್ಬೇಕಾಗಿತ್ತು. ಹಂಗಾಗಿ ನಾವು ಓನ್ ಆಗಿ ನಾವೇ ರಾಜರಾಗಬೇಕು, ನಾವ್ ನಮ್ ಕೆಲ್ಸಕ್ಕೆ ನಾವೇ ಅಧಿಪತಿ ಆಗ್ಬೇಕಂತಂದು ಹಂಗಾಗಿ ನಾನು ಸ್ವಂತಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಕುರಿನ. ಈಗ ನಿಮ್ ಮನೆಯಲ್ಲಿ ಈಗ ನೀವು ದಿನ ಮೇಸಕ್ಕ ಹೊಡ್ಕೊಂಡು ಹೋಗ್ತೀರಾ, ಏನಾದ್ರು ಒಂದಿನ ಯಾವ್ದಾರ ಊರಿಗೆ ಹೋದ್ರಿ, ಇಂಥ ಟೈಮ್ನಲ್ಲೆಲ್ಲ ಯಾರು ಅವ್ನು ನೋಡ್ಕೊಳ್ತಾರೆ ಕುರಿನ? ಈಗ 4 ಜನ ನಾವು ಕುರಿ ಕಾಯ್ತಾ ಇದೀವಿ. ಹಂಗಾಗಿ ಇವತ್ತು ನಾನು ಅದೇ ಅಂದ್ರು ನಮ್ಮ ಫ್ರೆಂಡ್ಸ್ ನಮ್ಮ 3 ಜನ ಇರ್ತಾರಲ್ಲ, ಅವರು ನನ್ನ ಕುರಿನ ಕಾಯ್ತಾರೆ. ಈಗ ಅವರು ನಾಳೆ ಊರಿಗೆ ಹೋದ್ರೆ ಅವರು ನಾನು ಕಾಯ್ತೀನಿ. ಈ ತರ ಡಿಪೆಂಡ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ. ಈಗ ನಿಮ್ ತಂದೆ ಆಗಿರ್ಬೋದು, ನಿಮ್ ತಮ್ಮ ಅದಾರ ಅಂತ ಹೇಳಿದ್ರೆ ಅವ್ರನ್ನ ಏನ್ ಕಳ್ಸಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ನಾನು ಕಳ್ಸಲ್ಲ. ಒಟ್ಟಿನ ಈಗ ನಾವೇನ್ 4 ಜನ ನಾವು ಕುರಿ ಕಾಯ್ತಾ ನಾವೇ ಅಡ್ಜಸ್ಟ್ ಮಾಡ್ಕೊಂತೀವಿ. ಒಟ್ಟಾರೆ ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ? ಒಟ್ಟಾರೆ ನಮ್ಮ ಮನೆಯಾಗ 6 ಜನ ಇದೀವಿ. ಈಗ ನೀವು ಎಲ್ಲ ಕುರಿ ಜವಾಬ್ದಾರಿ ಆದ್ರೆ ಇನ್ನು 5 ಜನ ಎಲ್ಲ ಕೃಷಿ ಕೆಲಸ ನೀರಾವರಿ ಎಲ್ಲ ನೋಡ್ಕೊಂತಾರೆ. ಈಗ ನಾನು ನನ್ನ ಹೆಂಡತಿ ಕುರಿ ಜವಾಬ್ದಾರಿ ತಗಂದೀವಿ, ಮನೆಗಿರೋರು ಅವರು ಮನೆ ಕೆಲಸ ನೀರಾವರಿ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರ. ಈಗ ಮತ್ತೆ ಈಗ ಮಲನು ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಮಲ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರ? ಮಲ ಈಗ 40 ಮಲ ಸಾಕಾಣಿಕೆ ಮಾಡಿದೀವಿ. ಯಾಕನಿಸ್ತು ನಿಮ್ಗೆ ಮಲ ಸಾಕಾಣಿಕೆ ಮಾಡ್ಬೇಕಂತ? ಯಾಕಂದ್ರೆ ಈಗ ಒಂದೇ ಇದ್ರಾಗ ಜೀವನ ಮಾಡೋದು ಕಷ್ಟ ಅಂತ ಹೇಳಿ ನಾವ್ ಹೆಂಗ ಖರ್ಚಿಗೆ ಆಗಲ್ಲ ಅಂತಂದು ಮಲ ಕೋಳಿ ಈ ತರನೆಲ್ಲ ನಾವು ಸಾಕಾಣಿಕೆ ಮಾಡಿದಿವಿ. ಜೊತೆಗೆ ಪಾರಿವಾಳನು ಸಾಕಾಣಿಕೆ? ಪಾರಿವಾಳನ ನಾವು ಸಾಕಾಣಿಕೆ ಮಾಡಿದಿವಿ. ಏನನ್ಸುತ್ತೆ ನಿಮ್ಗೆ ಈ ತರ ಕುರಿ ಸಾಕಾಣಿಕೆಯಲ್ಲಿ ಒಂದು ಜೀವನ ಕಟ್ಟಿಕೊಂಡಿದಿರಲ್ಲ? ಬಹಳ ಚೆನ್ನಾಗಿ ಖುಷಿ ಅನ್ಸುತ್ತೆ. ಯಾಕಂದ್ರೆ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು, ಆಸಕ್ತಿ ಇರ್ಬೇಕು ಮೇನ್, ಅವರು ಜವಾಬ್ದಾರಿ ಇರ್ಬೇಕು. ಯಾರ ಆಳ್ ಮೇಲೆ ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅದಾಗಲ್ಲ. ಹಂಗಾಗಿ ಮೇನ್ ಅವನ ಮನಸ್ಸಿಗೆ ಅದು ಅನಿಸ್ಬೇಕು, ನಾನು ಮಾಡ್ತೀನಿ ಅಂತ ಅನ್ಸಿದ್ರೆ ಅವ್ರು ಮಾಡ್ತಾರೆ. ಅವನ್ ಬೇಜವಾಬ್ದಾರಿ ಮಾಡಿದ ಅಂದ್ರೆ ಅವ್ರ ಕೈಲಿ ಆಗಲ್ಲ. ಅವನಿಗೆ ಛಲ ಇತ್ತು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಊರಾಗ ಅವ್ರು ಇವರು ಎಲ್ಲ ಆಡ್ಕೊಂತಾರೆ ಕುರಿ ಕಾಯ್ಕೋಕನ ಅಂತಂದು. ಈಗ ನಾಳೆ ನನಗೀಗ ಅರ್ಜೆಂಟ್ 10,000 ಬೇಕಂದ್ರೆ ನಾನು ಬೆಳ್ಕರತ್ತಿಗೆ ನಾನು 10,000 ತರ್ತೀನಿ. ಅವನು ಮಾತಾಡೋನ್ ಕೈಲಿ 10,000 ತರಕ್ಕಾಗಲ್ಲ. ಅವನೇನ್ ಮಾತಾಡ್ಬೋದು ಅಷ್ಟೇ, ನೀನು ಕುರಿ ಕಾಯ್ತಿ ಹಂಗ ಹಿಂಗ ಅಂತ ರೇಗಿಸ್ಬೋದು. ಅವನು 10,000 ತರ್ಬೇಕಂದ್ರೆ ಒಂದು ವಾರ ಬೇಕು, ಇಲ್ಲ ತಿಂಗಳು ಬೇಕು. ನಾನು ಬೆಳ್ಕರದ್ರೆ ಒಂದು ಕುರಿ ಮಾರಿದ್ರೆ ನಾನು 10,000 ದುಡ್ತಾ ಅಂತೀನಿ. ಒಟ್ಟಿನಾಗ ನಮಗ ಇದೆಲ್ಲ ಚೆನ್ನಾಗಿ. ತಮ್ಮ ಒಂದು ಕುರಿ ಸಾಕಾಣಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳು ಈ ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಇಂದೇ ನೀವು ನಿಮ್ಮ ಕೃಷಿಗೆ ನೀಡಿ ಹೊಸ ರಾಗ. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ, ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ, ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. अगर कोई बहुत बड़ी आपदा आ गई और फसल बर्बाद हो गई तो उसको भी बीमा देने की योजना हमने बनाई। आवरिसुत्तिदे समृद्धि प्रति मने मने हागू हळ्ळिगळल्लि ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ ಫಸಲ್ ಭೀಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಭೀಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 0800 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಬೆಳದಿಂಗಳೇ ಬಾವಿಯ ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾವಿಯ ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಒಂದೇ ಹಕ್ಕಿ ಬಂದಾವಕ್ಕ ಗರಗರ ನಾಡಿ ನಿಂದಾವಕ್ಕ, ಒಂದೇ ಹಕ್ಕಿ ಬಂದಾವಕ್ಕ ಗರಗರ ನಾಡಿ ನಿಂದಾವಕ್ಕ, ಬಾವಿಯ ಬೆಳದಿಂಗ ಬಳಿಯೋರೆ ತಿಂಗಳು ಮಾವ ಮಂಗ